ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು. ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ, ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ, ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 6:21:33. ಇದೀಗ ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬೇಸಿಗೆಯಲ್ಲಿ ಬೆಂಕಿ ಜೋಪಾನ, ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಸ್ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬೇಸಿಗೆಯಲ್ಲಿ ಬೆಂಕಿ ಜೋಪಾನ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಬೇಸಿಗೆ ಬಂತು ಅಂದ್ರೆ ರೈತರಿಗೆ ಒಂದೊಂದ್ ತೊಂದ್ರೆನಾ ಅಲ್ವಾ? ಮತ್ತೆ ಬೆಳೆಗಳಿಗೆ ನೀರ್ ಕೊಡ್ಬೇಕು, ಈಗ ಕಾಪಾಡಿಕೊಂಡ್ರೆ ಮುಂದೆ ಹೊಟ್ಟೆಪಾಡಿಗೆ 4 ಕಾಸ್ ನೋಡ್ಬಹುದು. ಈ ಕರೆಂಟ್ ಬೇರೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗಲ್ಲ. ಬೇಸಿಗೆ ಕಳೆಯೋದ್ರೊಳಗೆ ರೈತರು ಅರ್ಧ ಜೀವ ಆಗಿ ಹೋಗಿರ್ತೀವಿ. ಕಣವ, ಯಾವಾಗ ನೋಡಿದ್ರು ಮೈನ್ ಲೈನ್ ಪ್ರಾಬ್ಲಮ್, ಓವರ್ ಲೋಡು, ಡ್ರಿಪ್ ಆಯ್ತು ಅಂತ ಒಂದಲ್ಲ ಒಂದು ಅವತಾರ ಇದ್ದಿದ್ದೇ ನೋಡವ. ಕರೆಂಟ್ ಒಂಥರ ಮಾಯಾಮೃಗ ಇದ್ದಂಗೆ ಬಂತು ಬಂತು ಅನ್ನೋದ್ರೊಳಗೆ ಕಣ್ಮರೆ ಆಗೋಗುತ್ತೆ. ಮನೆಗ್ ಹೋಗಿ ಏನಾರು ತಿನ್ನಕ್ಕೆ ಅಂತ ಕೂತ್ಕೊಂಡ್ರೆ ಆವಾಗ ಬರುತ್ತೆ. ಹಿಂಗಾಗಿ ನಮ್ಗೆ ಹಗಲು ರಾತ್ರಿ ಎರಡು ಒಂದೇ ಆಗೈತಿ. ರಾತ್ರಿ ಹೊತ್ತು ಪ್ರಾಣಿ ಹುಳು ಉಪ್ಪಡೆಗಳ ಯಾದ್ರಿಕೆ ಬೇರೆ. ಶಿವಣ್ಣ, ಏನು ಮಾಡೋದು? ವಿಜ್ಞಾನ ತಂತ್ರಜ್ಞಾನ ಇಷ್ಟು ಮುಂದುವರೆದ್ರು, ಇಂತ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂದ್ರೆ ಏನ್ ಮಾಡೋದು? ಏನ್ ಅಭಿವೃದ್ಧಿನೋ ಏನೋ ಪುಸ್ತಕದಲ್ಲಿ ಕಾಣತ್ ನೋಡು. ಅದ್ಯಾಕಂಗಂತೀಯ ಬಿಡಣ್ಣ, ಕರೆಂಟ್ ಬೇಡಿಕೆ ಹೆಚ್ಚಾದ್ರೆ ಅವ್ರ ತಾನೇ ಏನ್ ಮಾಡ್ಯಾರು, ಅವ್ರ ಕಷ್ಟನೂ ಒಸಿ ನೋಡ್ಬೇಕು. ಯಾವಾಗ ಅಂದ್ರೆ ಅವಾಗ ರಿಪೇರಿಗೆ ಹೋಗ್ತಾ ಇರ್ಬೇಕು ಗೊತ್ತಾ? ಈ ಕರೆಂಟ್ ಕೆಲಸದವರು, ಸೈನಿಕರು, ಪೊಲೀಸ್ನವರು, ರೈತರು, ಇವರಿಗೆಲ್ಲ ಅವಾಗ್ಲೇ ಡ್ಯೂಟಿ ಇವಾಗ್ಲೇ ಡ್ಯೂಟಿ ಅನ್ನಂಗಿಲ್ಲ. ಹ್ಮ್ ಕಣವ, ಏನೋ ಹಿಂಗ ಆಡ್ಕೊಂಡು ಹೋಗೋದು, ಅವ್ರು ಬೇರೆನಾ ಅಲ್ಲ ನಾವ್ ಬೇರೆನಾ, ಹಿಂಗಂದ್ಕೊಂಡು ಹಿಂಗಂದ್ಕೊಂಡು ಅದೆಷ್ಟು ತಲೆಮಾರು ಕಳೆದು ಹೋದ್ವೋ ಏನೋ ಕಣವ. ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮಕುಟಗಳು, ಪಿತ್ತುಳುವುದರ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ ಅಂತ ಕುಯಂಪವರು ಹೇಳಿಲ್ವಾ? ರೈತ ಕೈ ಕೊಟ್ಕೊಂಡ್ ಕುಳಿತ್ರೆ ಪ್ರಪಂಚ ನಡೆಯುತ್ತೇನು? ರಾಜ, ಮಂತ್ರಿ, ಅಧಿಕಾರಿ, ಮತ್ತೊಬ್ಬ ಮಗದೊಬ್ಬ ಇಲ್ದೆ ಹೋದ್ರು ನಡೆಯುತ್ತೆ? ಆದ್ರೆ ರೈತ ಅಂದ್ರೆ ಹಂಗಾಗುತ್ತ ಹೇಳು. ಹೌದಪ್ಪ, ರೈತ ಧರ್ಮ ಅನ್ನೋದು ಒಂದ್ ಐತಲ್ಲ, ನಮ್ ಕೆಲ್ಸ ನಾವು ಮಾಡೋದು, ಫಲ ಫಲ ನಿರೀಕ್ಷೆ ಮಾಡಂಗಿಲ್ಲ, ನಮ್ಮ ಹಿರಿಯರು ಕಲ್ಸಿದ್ದು ಇದನ್ನೇ ತಾನೆ. ಇರ್ಬೇಕು ಮತ್ತೆ, ಹಿಂಗೆ ಇರ್ಬೇಕು. ಕಲ್ಲೊಳಗಿನ ಕರಿಕೆ ಉಲ್ನಂಗಿರ್ಬೇಕು. ಅದೇ ಅಲ್ವಾ ಜೀವನ ಪ್ರೀತಿ ಅಂದ್ರೆ, ಬಿಸಿಲು, ಮಳೆ, ಗಾಳಿ, ಬರ, ನೆರೆ ಯಾವುದು ಇದ್ರೆ ಏನು? ಮೇಲೊಂದು ಗರುಡ ಹಾರುತ್ತಿಹೋದು, ಕೆಳಗದರ ನೆರಳು ಓಡುತ್ತಿಹೋದು, ಅದಕ್ಕೂ ಅದರತ್ತ ಹಾದಿ, ಇದಕ್ಕೂ ಹರಿದತ್ತ ಬೀದಿ ಅಂತ ನಮ್ಮ ಬದುಕು ನಮ್ದು ಕಣಪ್ಪ. ಬಿಸಿಲು ಅಂದಾಗ ನೆಪ್ಪಿಗೆ ಬಂತು ನೋಡು, ಬೇಸಿಗೆ ಶುರುವಾಯ್ತಲ್ಲ, ಅದ್ರ ಜೊತೆಗೆ ಬೆಂಕಿನೂ ಶುರುವಾಗೈತೆ. ಬಿಸಿಲು ಬೆಂಕಿ ಎರಡು ಒಂದ್ ರೀತಿಲಿ ಅಣ್ಣ ತಮ್ಮ ಇದ್ದಂಗೆ. ಈ ಬಿಸಿಲೇ ಉರಿಯೋ ಬೆಂಕಿಗಿಂತ ಹೆಚ್ಚಾಗಿದೆ, ಅದರ ಜೊತೆಗೆ ಬೆಂಕಿನೂ ಸೇರಿದ್ರೆ ಮುಗೀತು ನಮ್ ಕತೆ. ಹೌದಪ್ಪ, ಆಷಾಢ ಮಾಸದಲ್ಲೊಂದು ಅಧಿಕ ಮಾಸ ಅಂದಂಗೆ ಶಿವರಾತ್ರಿ ಕಳೆದ್ರೆ ಜೋರಾಗೋ ಬಿಸಿಲು ಚೆನ್ನಾಗಿ ಒಂದೆರಡು ಮುಂಗಾರು ಮಳೆ ಬಿದ್ದ್ಮೇಲೆ ಸ್ವಲ್ಪ ಕಮ್ಮಿ ಆಗದು. ಏನ್ ಹೇಳು, ಯಾವ ಕಾಲವಾದ್ರೂ ಪರವಾಗಿಲ್ಲ, ಈ ಬೇಸಿಗೆ ಕಾಲ ಮಾತ್ರ ಕಷ್ಟ ಕಣಪ್ಪ. ಎಲ್ಲಾ ಕಾಲದಲ್ಲೂ ಇದನ್ನೇ ಹೇಳದ್ ನಾವು. ಮಳೆಗಾಲ ಬಂದಾಗ ಎಂತ ಮಳೆ ಎನ್ನುವರು, ಚಳಿಗಾಲ ಬಂದಾಗ ಎಂತ ಚಳಿ ಎನ್ನುವರು, ಬೇಸಿಗೆಯು ಬಂದಾಗ ಕೆಟ್ಟ ಬಿಸಿಲೆನ್ನುವರು. ಏನು ಮಾಡಿದರು ಬೆನ್ನ ಹಿಂದಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ನಮ್ ಕವಿಗಳು ಹೇಳಿದ್ ಕೇಳಿಲ್ವಾ? ಒಲ್ನೋವು ಬಂದ್ರೆ ಏನಾದ್ರೂ ತಡ್ಕೋಬಹುದು, ಇದನ್ನ ತಡೆಯೋಕಾಗಲ್ಲ ಅಂತೀವಿ. ಕಣ್ಣೋವು ಬಂದ್ರೂ ಅದೇಯ, ಕಿವಿ ನೋವು ಬಂದ್ರೂ ಅದೇಯ, ಮನುಷ್ಯನ ಗುಣವೇ ಅಂತದ್ದು. ಓಂಕಣವ, ಎಲ್ಲದ್ರಲ್ಲೂ ಕೊಂಗ್ ಹುಡ್ಕದ್ರಲ್ಲಿ ನಾವು ನಿಸೀಮ್ರು, ಆದ್ರೆ ಬಿಸ್ತು ಜಳ ಜೋರು ಅನ್ನೋದ್ ಮಾತ್ರ ಸುಳ್ಳಲ್ಲ ನೋಡು. ಹಂಗಂತ ಸೂರ್ಯನಿಗೆ ಕೊಡೆ ಹೊಲ್ಸಕ್ಕಾಗುತ್ತಾ? ಹೆಂಗೋ ಹಂಗೆ ಅನುಸ್ಕರಿಸ್ಕೊಂಡು ಹೋಗೋದಪ್ಪ. ಏನ್ ಅನುಸರಿಸೋದೋ ಏನೋ, ಯಾವ ಪೇಪರ್ ಟಿವಿ ನೋಡಿದ್ರು ಇದ್ರದೇ ಕತೆ, ಅಲ್ಲಿ ಬೆಂಕಿ ಬಿತ್ತು ಇಲ್ಲಿ ಬೆಂಕಿ ಬಿತ್ತು ಅಂತ ಅನ್ನೋದೇ ಸುದ್ದಿ. ಹಿಂದೆಲ್ಲ ಗುಡಿಸಲುಗಳ ಸಂಖ್ಯೆ ಜಾಸ್ತಿ ಇದ್ವಲ್ಲ, ಅವಾಗಂತೂ ದಿವಸ ಬೆಂಕಿ ಬೀಳ್ತಾನೆ ಇತ್ತು. ನಿಜ ಕಣವ, ಸರ್ಕಾರ ಬೇರೆ ಬೇರೆ ಯೋಜನೆಗಳ ಮೂಲಕ ಮನೆಗಳನ್ನು ಕೊಟ್ಟ ಮೇಲೆ ಎಷ್ಟೋ ಉತ್ತಮ ಆಗಿದೆ ನೋಡು. ಆದ್ರೂ ಕೂಡ ಅಲ್ಲಲ್ಲಿ ಈ ಸಮಸ್ಯೆಗಳು ಕಾಣ್ತಾನೇ ಇರುತ್ತೆ. ಮೊನ್ನೆ ನಮ್ ಪರಿಚಯದವರೊಬ್ಬರ ತೋಟಕ್ಕೆ ಬೆಂಕಿ ಬಿದ್ದು ಆದಂತ ನಷ್ಟ ಅಷ್ಟಿಷ್ಟಲ್ಲ, ಫಸಲಿಗೆ ಬಂದಿದ್ದ ಒಂದ್ 200-300 ಅಡಕೆ ಮರ ಬೆಂದು ಭಸ್ಮವಾದ್ವು. ಅಷ್ಟೊಂದು ಮರಗಳ ಸುಟ್ಟೋದ್ವಾ? ಅದು ಇಷ್ಟು ವರ್ಷ ಕಷ್ಟ ಬಿದ್ದು ಬೆಳೆಸಿದ ಮರ ಅಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ಅದೇ ಯಾರೋ ಮಾತಾಡ್ತಿದ್ರು, ಒಂದ್ 100 ತೆಂಗಿನ ಮರಗಳು ಕೂಡ ಸುಟ್ಟು ಅದು ಅಂತ. 100 ತೆಂಗಿನ ಮರ ಅಂದ್ರೆ ಹುಡುಗಾಟವೇನಪ್ಪ? ಹಿಂಗಾದ್ರೆ ಹೆಂಗಪ್ಪ ಜೀವನ ಮಾಡೋದು? ಬರೀ ಅಷ್ಟೇ ಅಲ್ಲ, ತುಂಬಾ ವೈನಾಗಿ ಬೆಳೆಸಿದ ತೋಟ ಅದು. ಒಂದೆರಡು ತರದ ಬೆಳೆ ಇರಲಿಲ್ಲ, ಬಾಳೆ, ಪಪ್ಪಾಯಿ, ಸಪೋಟ, ನಿಂಬೆ, ಕಿತ್ತಳೆ, ಮಾವು, ಬೇವು, ತರಕಾರಿ, ದೊಡ್ಡ ದೊಡ್ಡ ಮರಗಳು, ಹುಲ್ಲಿನ ಬಣವೆ, ಹಸಿಮೇವಿನ ಬೆಳೆ, ಕೊಟ್ಟಿಗೆ, ನೀರಾವರಿ ಪೈಪು. ಏ ಬಿಡಪ್ಪ, ಬರೀ ಇದನ್ನೇ ಕೇಳಿದ್ದೇ ನಮಗೆ ಹಿಂಗಾತು, ಇನ್ನು ಅವ್ರ ಪಾಡೇನಾಗಿರ್ಬೇಕು? ಕುಂಬಾರನಿಗೆ ವರ್ಷ, ದಂಡಿಗೆ ನಿಮಿಷ ಅಂದಂಗೆ ಎಷ್ಟು ವರ್ಷ ತಪಸ್ ಮಾಡಿದನ್ನೆಲ್ಲ ಬೆಳೆಸಿದ್ರು, ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಸುಟ್ಟು ಬೂದಿ ಆಯ್ತು ಅಂತೀನಿ. ಅಲ್ವಾ ಮತ್ತೆ, ಮೊದ್ಲೇ ಹೇಳಿಲ್ವಾ ಬೆಂಕಿ ಜೊತೆಗೆ ಸರಸ ಹಾಡ್ದಂಗೆ ಅಂತ? ಬೆಂಕಿ ಮುಟ್ಟಿ ಬದುಕೋಕಾಗುತ್ತಾ? ಪ್ರತಿ ವರ್ಷ ಕೂಡ ಹಿಂಗೆ ಆಗ್ತಾನೆ ಇರುತ್ತೆ, ಆದ್ರೂ ನಾವ್ ಎಚ್ಚೆತ್ಕೊಳ್ಳಲ್ಲ. ಎಚ್ಚೆತ್ಕೊಳ್ಳಕ್ಕೆ ಏನೈತೆ ಶಿವಣ್ಣ, ಯಾರಾದ್ರೂ ಬೆಂಕಿ ಬೀಳ್ಲಿ ಅಂತ ಬಯಸ್ತಾರ ಹೇಳು? ಅದು ಹಂಗಲ್ಲ ಕಣವ, ನಮಗೂ ಸ್ವಲ್ಪ ಜವಾಬ್ದಾರಿ, ಮುನ್ನೆಚ್ಚರಿಕೆ ಇರ್ಬೇಕು. ಈ ವರ್ಷ ಮಳೆಗಾಲ ಚೆನ್ನಾಗಿ ನಡೆಸಿ ಬೇಲಿ ಸಾಲುಗಳಲ್ಲಿ ಹುಲ್ಲು, ಪೊದೆ, ಗಿಡ, ಗೆಂಟೆ ಸೊಂಪಾಗಿ ಬೆಳೆದು ನಿಂತಿದ್ವು. ಈಗ ಬಿಸಿಲಿಗೆ ಒಣಗಿದವೆ, ಸೂರ್ಯನ ಶಾಖಕ್ಕೆ ಹಚ್ಕೊಳಂಗಿದಾವ್ ಕಣವ. ಇನ್ ಬೆಂಕಿ ಬಿದ್ರೆ ಉಳ್ಕೊಂಡವ ಅವು. ದನ, ಕರು, ಕುರಿ, ಮೇಕೆ ಅಂತ ಓಡಾಡ್ ಮೇಯೋ ಜಮೀನಿನಲ್ಲಿ ಈ ಕಸ ಕಡ್ಡಿ ಅಷ್ಟಿಷ್ಟು ಕಡಿಮೆ ಆಗಿರುತ್ತೆ, ಇಲ್ಲ ಅಂದ್ರೆ ಜಮೀನ್ ತುಂಬಾ ಅಷ್ಟುದ್ದಕ್ಕೆ ಈ ಕಳೆ ಅನ್ನೋದು ಬೆಳೆದ್ ನಿಂತಿರುತ್ತೆ. ಎಷ್ಟು ಹುಷಾರಾಗಿದ್ರು ಸಾಲ್ದು. ಬೇಸಿಗೆ ಪ್ರಾರಂಭ ಆಗೋಕ್ಕೂ ಮೊದ್ಲೇ ಇದರ ಬಗ್ಗೆ ಯೋಚನೆ ಮಾಡಿ ಸರಿಯಾದ ಪರಿಹಾರ ಮಾರ್ಗ ಕಂಡುಕೊಳ್ಬೇಕು, ಅದರಿಂದ ಈ ಸಮಸ್ಯೆನ ಎದುರಿಸೋದು ಸುಲಭವಾಗುತ್ತೆ. ನಿನ್ನ ಮಾತಿನಲ್ಲಿ ಸತ್ಯ ಐತ್ ಕಣವ, ಪ್ರತಿಯೊಬ್ರು ಇದನ್ನ ಕಡ್ಡಾಯವಾಗಿ ಮಾಡಿದ್ರೆ ತುಂಬಾ ಒಳ್ಳೇದ್ ನೋಡು. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿ ಆ ಕಾಲಕ್ಕೆ ಮಳೆಗಾಲದಲ್ಲಿ ಬೇಲಿ ಕಸನೆಲ್ಲ ಸ್ವಚ್ಛ ಮಾಡೋದನ್ನ ತಪ್ಪಿಸ್ತಾ ಇರ್ಲಿಲ್ಲ ಅವರು. ಅವರ ಜ್ಞಾನ ದೊಡ್ಡದು. ಯಾವಾಗ ಏನ್ ಕೆಲ್ಸ ಮಾಡ್ಬೇಕು ಅನ್ನೋದನ್ನ ಮಾಡಿ ನೋಡಿ ಕಲಿತಿದ್ರು. ನಾವು ಇನ್ನೊಬ್ರ ಬದುಕನ್ನ ಸೂಕ್ಷ್ಮವಾಗಿ ನೋಡಕ್ಕೆ, ಇನ್ನೊಬ್ರನ್ನ ಕೇಳ್ತಿಳಿಯೋಕೆ ಸಿದ್ಧರಾಗಿಲ್ವಲ್ಲ? ಅದೇ ನೋಡು ಬಂದಿರೋ ಸಮಸ್ಯೆ. ಜ್ಞಾನಕ್ಕಿಂತ ಅಹಂಕಾರವೇ ದೊಡ್ಡದಾಗಿ ಬೆಳೆದು ನಿಂತೈತಿ. ಹಿಂಗಾಗಿ ಅದೆಷ್ಟೋ ಈ ನೆಲಮೂಲದ ಅರಿವು, ಮಾಹಿತಿ, ಆಚಾರ ವಿಚಾರಗಳು ಕಣ್ಮರೆ ಆಗಿ ಹೋಗಿದ್ದಾವೆ. ವಿಷಯ ತಿಳ್ಕೊಂಡದ್ದ ಹಿರಿಯರ ಹತ್ರ ಮನಸ್ ಬಿಚ್ಚಿ ಕೇಳಿ ತಿಳ್ಕೊಳ್ಳಲ್ಲ. ಅವರು ಕಣ್ಮರೆ ಆದ್ಮೇಲೆ ಕೊರಕ್ತಿವಿ, ಮಾತಾಡ್ತೀವಿ, ಸತ್ತೆಮ್ಮೆ ಹೊತ್ತು ಸೇರ್ ಹಾಲು ಕರೀತು ಅಂತಾರಲ್ಲ ಹಂಗೆ. ತೋಟಗಳ ನಿರ್ವಹಣೆ ಅನ್ನೋದು ಒಂದು ಕಲೆ ಇದ್ದಂಗೆ. ಮಣ್ಣಿನ ಮಕ್ಕಳ ಕಸಬು ಅಂದ್ರೆ ಆಡ ಮಕ್ಕಳ ಆಟ ಅಲ್ಲ. ತಲೆ ತಲಾಂತರದಿಂದ ವರ್ಗಾವಣೆ ಆಗಿ ಬಂದ ಸೂಕ್ಷ್ಮ ವಿಚಾರಗಳನ್ನ ಕಾಪಾಡಿಕೊಂಡು ನಾವು ಕೂಡ ಮುಂದಿನ ತಲೆಮಾರಿಗೆ ಸಮರ್ಪಕವಾಗಿ ವರ್ಗಾಯಿಸೋದು ಎಲ್ಲರ ಹೊಣೆಕಣವ. ಅವಾಗೆಲ್ಲ ಇಂತಹ ಕೆಲಸಕ್ಕೆ ಬೇಕಾದಷ್ಟು ಜನ ಸಿಕ್ಕರು. ಈಗ ಕೃಷಿ ಕೆಲಸಕ್ಕೆ ಕಾರ್ಮಿಕರೇ ಸಿಗ್ತಾ ಇಲ್ಲ, ಏನ್ ಮಾಡೋದು? ಅದೇ ಒಂದು ದೊಡ್ಡ ಸಮಸ್ಯೆ ಆಗಿ ಕುಂತೈತೆ. ಅದೆಲ್ಲ ಇದ್ದಿದ್ದೆ ಕಣ್ಗಂಗಮ್ಮ, ಹಂಗಂತ ಎಲ್ಲ ಕೆಲಸ ಬಿಟ್ಟು ಹಂಗೆ ಇರಕ್ಕಾಗತ್ತಾ? ನಮ್ ಕೈಲಾಗಿದ್ನಾದ್ರೂ ಮಾಡ್ಬೇಕಲ್ಲವ. ಸಮಯಕ್ಕೆ ಸರಿಯಾಗಿ ಜಮೀನ್ ಸ್ವಚ್ಛ ಮಾಡ್ಕೊಳ್ಳೋದು ಒಂದು ಗನಂದಾರಿ ವಿಷಯವೇ. ಅದನ್ನು ಮಾಡದಿದ್ರೆ ಮತ್ತೇನ್ ಮಾಡ್ತೀವಿ ನಾವು? ಆಳುಗಳಿಲ್ಲ ಅನ್ನೋದೇ ಒಂದು ನೆವ ಆಗ್ಬಾರ್ದು, ಒಂದು ದಾರಿ ಕಂಡ್ಕೊಳ್ಬೇಕಪ್ಪ. ಕಳ್ಳನಿಗೊಂದು ಪಿಳ್ಳೆ ನೆವ ಅಂದಂಗ. ಕಾರಣ ಸಾವಿರ ಇದ್ರೆ ಪರಿಹಾರನು ಇದ್ದೇ ಇರುತ್ತೆ. ಹುಡುಕೋ ಮನಸ್ಸು ಬೇಕು ಅಷ್ಟೇ ನೋಡು. ಹಿಂದೆ ಈ ತಂತಿ ಬೇಲಿ, ಸೋಲಾರ್ ಬೇಲಿ, ಅದು ಇದು ಅಂತ ಏನು ಇರ್ಲಿಲ್ಲ. ಹಾಗೆಲ್ಲ ಗಡಿ ಸಮಸ್ಯೆ ಅಷ್ಟಾಗಿರ್ಲಿಲ್ಲ. ಗಿಡ ಗೆಂಟೆ ಬೆಳೆದ್ರೆ ಸುಲಭವಾಗಿ ಕಿತ್ತಾಕ್ಬೋದಾಗಿತ್ತು. ಈಗ ಎಲ್ಲ ಕಡೆ ಬೇಲಿ ಆಗಿ ತಂತಿ ಒಳಗೆಲ್ಲ ಒಂದ್ಕೊಂದು ಎಣದ್ಕೊಂಡು ಗಿಡ ಕೀಳೋದು ಅಂದ್ರೆ ದೊಡ್ಡದೊಂದು ಸಾಹಸ ಕಾರ್ಯವೇ ಆಗೈತಿ. ಜೆಸಿಬಿ ಬೆಳೆಸಿದ್ರೆ ಕಲ್ಕಂಬ, ತಂತಿ ಬೇಲಿ ಎಲ್ಲ ಹಾಳಾಗೋಗುತ್ತೆ. ಜನ ಇಲ್ಲ ಅಂತ ಹೇಳಿ ಇವತ್ತು ನಾಳೆ ಅಂತ ಹತ್ತು ವರ್ಷ ಆದ್ರೂ ಬೇಲಿ ಹಂಗೇ ಎದ್ದು ನಿಂತೈತಿ. ಸ್ವಲ್ಪ ಬೆಂಕಿ ಕಂಡ್ರೂ ಸಾಕು, ಆಕಾಶ ಎತ್ತರಕ್ಕೆ ರಾಚಿ ಧಗಧಗ ಅಂತ ಉರಿದು ಮೂದಿ ಮಾಡುತ್ತೆ. ಇತ್ತೀಚೆಗೆ ಸಹಜ ಕೃಷಿ, ಕಾಡು ಕೃಷಿ ಅನ್ನೋದು ಪದ್ಧತಿಗಳು ಹೆಚ್ಚಾಗಿ ರೂಢಿಗೆ ಬರ್ತಾ ಇದೆಯಲ್ಲ, ಇಲ್ಲಿ ಈ ಸಮಸ್ಯೆ ಇನ್ನೂ ಜಾಸ್ತಿ ಕಣಪ್ಪ. ಉಳುಮೆ ಮಾಡಲ್ಲ ಅಂದಾಗ ಕಸ ಕಡ್ಡಿನೂ ರಾಶಿ ಬಿದ್ದಿರುತ್ತೆ. ಹೌದ್ ಕಣವ, ಈ ತೋಟಗಳ ನಿರ್ವಹಣೆ ಇನ್ನೂ ಕಷ್ಟ. ತೋಟಕ್ಕೆ ತೋಟವೇ ಗಿಡ ಮರ ಬಳ್ಳಿ ಬೆಳೆಗಳಿಂದ ತುಂಬಿ ನಿಂತಿರುತ್ತೆ. ನೋಡಕ್ಕೊಂದು ಆನಂದ ಆಗುತ್ತೆ. ಹಂಗೆ ಇಂಥ ತೋಟ ಕಂಡ್ರೆ ಬೆಂಕಿ ಬಿಸಿನೀರಿಗೂ ಆನಂದವೇ. ಒಣ ಮರಕ್ಕೆ ಗಿಣಿ ಕಾದ್ ಕುಂತ್ಕೊಂಡಂಗೆ ಇಂಥ ತೋಟಕ್ಕೆ ಬೆಂಕಿ ಕಾಯ್ತಾ ಕುಂತಿರುತ್ತೆ. ಬೇಸಿಗೆ ಪ್ರಾರಂಭ ಆಗಕ್ಕೂ ಮೊದ್ಲೇ ಬೇಲಿ ಕಡಿಮೆ ಮಾಡ್ಕೊಳ್ಳೋದು, ಸಾಧ್ಯ ಆದಷ್ಟು ಗಿಡ ಮರಗಳನ್ನ ಸವರ್ಕೊಳ್ಳೋದು ಒಳ್ಳೇದು. ಅದ್ರ ಜೊತೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಾಡಿನಲ್ಲಿ ಫೈರ್ ಲೈನ್ ಮಾಡ್ತಾರಲ್ಲ, ಹಂಗ ಮಾಡಬೇಕು. ತೋಟದ ಅಂಚಿನಲ್ಲಿ ತುಂತುರು ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಆಗಾಗ್ಲೇ ನೀರ್ ಬಿಟ್ಟು ತೇವಾಂಶ ಮಾಡ್ಕೋಬಹುದು. ಗಿಡದ ಬುಡಕ್ ನೀರ್ ಬಿಡೋದೇ ಕಷ್ಟ ಅಂತೀನಿ, ಆದ್ರೆ ಬೇರೆ ಮತ್ತೆ ಸಿಂಪ್ಲರ್ ಇಡೋ ಅಂತ ನೀನ್ ಹೇಳ್ತೀಯ. ಏನೋ ಸಾಧ್ಯವಾದಾಗ ಒಂದೊಂದ್ ಸಲ ಬಿಟ್ರು ಎಷ್ಟೋ ಒಳ್ಳೇದು, ಬೆಂಕಿ ಅಷ್ಟಾಗಿ ಉರಿಯಲ್ಲ ಕಣಪ್ಪ. ಈ ಬೇಸಿಗೆ ಬೆಂಕಿಗೆ ಹೆಚ್ಚು ಕಾರಣವಾಗದು ಬೀಡಿ ಸಿಗರೇಟ್ ಸೇದಿ ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಎಸಿತಾರಲ್ಲ ಅವರು, ಅದನ್ನ ಸೇದದೆ ತಪ್ಪು. ಹೋಗ್ಲಿ, ಸೇದಿದ್ಮೇಲೆ ಸರಿಯಾಗಿ ಕೆಡಿಸಿ, ಏನು ತೊಂದರೆ ಇಲ್ಲ ಅಂತ ಗಮನಿಸಿದ್ರೆ ಇಂಥ ಶೇಕಡ 90% ಬೆಂಕಿ ಅನಾಹುತನ ತಡಿಬಹುದು. ತೋಟದ ಸಾಲಲ್ಲಿ ಕದ್ದು ಇಸ್ಪೀಟಾಡೋರು ಕೂಡ ಈ ಬದುಕು ಮಾಡ್ತಾರೆ. ಕೋತಿ ತಾನ್ ಕೆಡದಲ್ದೆ ಮನನೆಲ್ಲ ಕೆಡಿಸ್ತು ಅನ್ನೋ ಜಾತಿಗೆ ಸೇರಿದವರು ಇವರು. ಅವರ ಮನೆಯಲ್ಲಿ ಅದೆಂಗ್ ಬೆಳೆಸಿರ್ತಾರೋ ಕಾಣೆ ಕಣವ್ವ ಇಂಥವ್ರನ್ನ. ಈಗಂತೂ ಯಜ್ಜಿಗೊಂದು ಬಾರು ಮೈನ್ ಸ್ಟೋರ್ ಆಗಿವೆ. ಹಗಲು ರಾತ್ರಿ ಅನ್ನಂಗಿಲ್ಲ, ಕೆಲವು ಮೂದೇವಿಗಳು ತೋಟ ಹೊಲ ಹಳ್ಳ ತೆವರು ತಿಟ್ಟು ಅಂತ ಎಲ್ಲಿ ಬೇಕ ಅಲ್ಲಿ ಕುಡಿತವೆ. ಅಲ್ಲೇ ಆ ಬಾಟ್ಲಿಗಳನ್ನ ಒಡೆದು ಹಾಕಿ ಬೆಂಕಿ ಹಚ್ಕೊಂಡು ಬೀಡಿ ಸೇದೋದು, ಸಿಗರೇಟ್ ಸೇದಿ ಎಲ್ಲಿಂದ್ರಲ್ಲಿ ಎಸ್ತು ಬಿಡ್ತವೆ. ಬೆಂಕಿ ಬೀಳ್ದೆ ಇನ್ನೇನಾಗುತ್ತೆ? ಇಂಥವ್ರಿಂದನೆ ಬೆಂಕಿ ಹಚ್ಕೊಳೋದು, ಹೆಂಗಸರು ಒಡವೆ ವಸ್ತ್ರ ಕಿತ್ಕೊಂಡು ಹೋಗೋದು ಇವೆಲ್ಲ ನಡೆಯೋದು. ಪೊಲೀಸ್ನವರು ಇಂಥವ್ರನ್ನ ಹುಡುಕಿ ಶಿಕ್ಷೆ ಕೊಡ್ಬೇಕು ನೋಡು. ಇನ್ ಕೆಲವರು ಮುಂದಿನ ವರ್ಷಕ್ಕೆ ಕುರಿ ದನಗಳಿಗೆ ಹೊಸ ಮೈ ಚೆನ್ನಾಗಿ ಬರಲಿ ಅಂತ ಬೇಕಾಗಿ ಬೆಂಕಿ ಇಕ್ತಾರೆ. ವರ್ಷ ವರ್ಷ ಇವರು ಈ ಬದುಕು ಮಾಡೋದನ್ನೇ ಒಂದು ದೊಡ್ಡ ಸಾಧನೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ದಾರಿಲಿ ಹೋಗಿ ಬರೋ ಕೆಲವು ಅವಿವೇಕಿಗಳು ಬೆಂಕಿ ಕಡ್ಡಿ ಗೀರಿ ಬೀಡಿ ಹಚ್ಕೊಂಡು ಅಲ್ಲೇ ಎಸ್ತು ಹೋಗ್ತವೆ. ಹಿಂಗ್ ಮಾಡಬಾರ್ದು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಅವಕ್ಕಿಲ್ಲ. ಇನ್ನು ನಾವೇನ್ ಕಮ್ಮಿನ, ನಮ್ ಮೋಟಾರು, ಸ್ಟಾರ್ಟ್ರು, ಮೇನ್ಸ್ ವೈರು, ಕೇಬಲ್ ಇವುಗಳ ಸ್ಥಿತಿ ನೋಡಿದ್ರೆ ನಮ್ಗೆ ಸಾಕಾಗುತ್ತೆ. ವೈರ್ ಎಲ್ಲ ಸಿಂಕ್ ಆಗಿರುತ್ತೆ, ಕೇಬಲ್ ವೈರು ಹೊರಗೆ ಬಂದ ಕಿಡಿ ಬರ್ತಾ ಇರುತ್ತೆ. ಆ ಫ್ಯೂಸ್ಗಳ ಪರಿಸ್ಥಿತಿ ಹೇಳಬಾರ್ದು. ಇನ್ನ ಟಿಸಿ ಕಂಬದ ಸುತ್ತ ದೊಡ್ಡ ಕಾಡೇ ಬೆಳೆದಿರುತ್ತೆ. ಎಲ್ಲ ಕಡೆನೂ ಯಾವಾಗ್ಲೂ ಶಾರ್ಟ್ ಸರ್ಕ್ಯೂಟ್ ಹಾಕ್ತಾನೇ ಇರುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಅದ್ ಏನ್ ಹೇಳಣ, ಇಲ್ಲಿಂದ ಒಂದು ಮೈಲಿ ದೂರಕ್ಕೆ ಏನ್ ಸಿಕ್ಕತ್ತೆ, ಅದಕ್ಕೆ ವೈರ್ ಕಟ್ಕೊಂಡು ಮೇನ್ ಸೇರ್ಕೊಂಡು ಹೋಗಿರ್ತಾರೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲದ ಜನ, ಏನಾರು ಆದ್ಮೇಲೆ ಕಳ್ಳ ಒಳ್ಳೆ ಹಿಂಗ್ ಹಿಂಗ್ ಆಡೋದು. ಈ ತರ ನಮ್ ಪಂಪ್ ಸೆಟ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಇರೋದ್ರಿಂದ ಬೆಂಕಿ ಬೀಳ್ತಾನೇ ಇರುತ್ತೆ. ತಾವೇ ಹಿಂಗೆ ಮಾಡಿದ್ರೆ ಬೇರೆಯವರಿಗೆ ಏನ್ ಹೇಳೋದು? ಕರೆಂಟ್ ಲೈನ್ ಮೇಲೆ ಮರದ ಕೊಂಬೆ, ಗರಿ ಇವೆಲ್ಲ ಬಿದ್ದು ಒಂದಕ್ಕೊಂದು ಎಣಕೊಂಡು ತೊಂದರೆ ಆಗ್ತಾ ಇದ್ರು ಏನು ಗೊತ್ತಿಲ್ಲ ಅನ್ನಂಗ್ ನಿರ್ಲಕ್ಷ್ಯ ಮಾಡ್ತೀವಿ. ನಮಗೋ ಹೊಣೆಗಾರಿಕೆ ಐತಿ ಅನ್ನೋದನ್ನ ಮರ್ತು ಬಿಟ್ಟಿದೀವಿ. ಇದರಿಂದ ಹಾಗೋ ಅನಾಹುತ ಒಂದ ಎರಡ. ಇಲ್ಲಿಯವರೆಗೆ ಕಷ್ಟಪಟ್ಟು ಬೆಳೆಸಿದ ತೋಟ ಸುಟ್ಟು ಹೋಗಿ ಬದುಕು ಬಯಲಿಗೆ ಬಂದು ಬೀಳುತ್ತೆ. ಮತ್ತೆ ತೋಟ ಮಾಡೋದು ಹುಡುಗಾಟವಾ? ಮನೆಗೆ ಬೆಂಕಿ ಬಿದ್ದು ಇದ್ದ ಬಂದ ದುಡ್ಡು, ಕಾಸು, ಒಡವೆ, ವಸ್ತ್ರ, ದಾಖಲೆಗಳು ಕಳೆದೋಗಿ ಪಾಪರಾಗಿರೋರು ಎಷ್ಟೋ ಜನ ಇದಾರೆ. ಮೊನ್ನೆ ನಮ್ಮಲ್ಲಿ ಒಬ್ರು ಹರಿವಿಗೇಡಿ ಹಿಂಗೆ ಹೊಲದಲ್ಲಿ ಬೆಂಕಿ ಹಚ್ಚಿ ಸುತ್ತ ನಾಕಳ್ಳಿತ್ತಕ್ಕೆ ಹೋಗಂಗಾಯ್ತು. ಭಯದಲ್ಲಿ ಸಾಯಂಗಾಗಿ ತೇಲ್ಗಂಡ್ ಮೇಲ್ಗಣ್ಣಾಗಿದ್ದ. ಅದೇನೋ, ನಾವು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಹೋದ್ವಿ. ನೀರ್ ಕೊಟ್ಟು ಗಾಳಿಗೆ ಕರ್ಕೊಂಡು ಬಂದ್ಬಿಟ್ವಿ. ಬದುಕೊಂಡ ಕಣಪ್ಪ. ಪಾಪ, ಅದೇನೋ, ಅದೆಷ್ಟು ಜನ ಬೆಂಕಿ ಆರ್ಸಕ್ಕೋಗಿ ಬೆಂಕಿಲ್ ಬಿದ್ದು ಹಂಗ ಹಾರ್ಕೊಂಡು ಸತ್ತೋಗಿಲ್ಲ ಹೇಳು? ನಮ್ ಜನಕ್ಕೆ ಕೆಟ್ಟ ಮೇಲೂ ಬುದ್ಧಿ ಬರ್ಲಿಲ್ಲ ಅಂದ್ರೆ ಏನ್ ಹೇಳೋದು? ಬೆಂಕಿ ಇಡೀ ಒಂದು ಕುಟುಂಬನ, ಒಂದು ಹಳ್ಳಿನ ನಾಶ ಮಾಡಿರೋ ಉದಾಹರಣೆಗಳು ಬೇಕಾದಷ್ಟಿವೆ. ಬರೀ ನಮ್ಮ ಜಮೀನಿಗಷ್ಟೇ ಅಲ್ಲ, ಕಾಡಿಗಂತೂ ಯಾವಾಗ್ಲೂ ಕಾಡ್ಗಿಚ್ಚು ಬೀಳ್ತಾನೇ ಇರುತ್ತೆ. ಅರಣ್ಯ ಸಿಬ್ಬಂದಿಗಳು ಹಗಲು ರಾತ್ರಿ ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇರ್ತಾರೆ. ಹೊಸದಾಗಿ ಬದುಕ್ ಕೊಟ್ಕೊಳ್ಳೋಕೆ ಮತ್ತೆ ಎಷ್ಟು ಹೆಣಗಬೇಕು ಇಡೀ ಜೀವಮಾನ, ಮತ್ತದಕ್ಕಾಗಿ ತೇಯಬೇಕು. ಈ ಬೇಜವಾಬ್ದಾರಿ ಜನಕ್ಕೆ ಇದೆಲ್ಲ ಅರ್ಥ ಆದ್ರೆ ಸಾಕಪ್ಪ. ಅದ್ರ ಜೊತೆಗೆ ಇಲಾಖೆಗಳು ಕೂಡ ಜನರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡಬೇಕು. ನಮ್ದು ಬಿಡಪ್ಪ, ಏನೋ ತಪ್ಪು ಮಾಡದ ಅದೆಷ್ಟು ಮೂಕ ಜೀವಿಗಳು ತಮ್ಮ ನೆಲೆ, ಸಂಸಾರ, ಜೀವ ಎಲ್ಲಾ ಕಳ್ಕೊಂಡು ಯಾತನೆ ಅನುಭವಿಸ್ತವೆ. ಹಿಂಗಾಗಿ ಹಿಂದೆ ಅದೆಷ್ಟೋ ಪ್ರಭೇದದ ಜೀವ ಜಂತುಗಳು ಕಣ್ಮರೆಯಾಗಿ ಹೋಗಿದಾವೆ. ಒಂದ್ಸಲ ಮುನ್ನೆಚ್ಚರಿಕೆ ವಹಿಸಿದ್ರೆ ಎಷ್ಟೆಲ್ಲ ಅನಾಹುತಗಳನ್ನ ತಡೆಯೋಕ್ ಸಾಧ್ಯವಿದೆ ಅಲ್ವಾ? ಶಾಲಾ ಕಾಲೇಜುಗಳಲ್ಲಿ ಇಂಥ ವಿಷಯಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು. ಇದರಿಂದ ಖಂಡಿತ ಸಹಾಯ ಆಗುತ್ತೆ. ಇವಾಗ ಇದನ್ನು ಮಕ್ಕಳಿಗೆ ಕಲಿಸಿದ್ರೆ ಮುಂದೆ ಇಂಥದನ್ನ ತಡೆಯೋಕೆ ಅನುಕೂಲ ಆಗುತ್ತೆ. ಶಿವಣ್ಣ, ಮನೆಯಲ್ಲಿ ತಂದೆ ತಾಯಿನೂ ತಮ್ಮ ಮಕ್ಕಳನ್ನ ಸರಿಯಾದ ದಾರಿನಲ್ಲಿ ಬೆಳೆಸ್ಬೇಕಣವ. ಹೆಂಗೋ ಬೆಳ್ಕೊಳ್ಳಿಂತ ಬಿಟ್ರೆ ಹೆಂಗೆಂಗೋ ಬೆಳ್ಕೊಂಡು ಹೋಲಿ ಪುಡಾರಿಗಳಾಗಿ ಇಂಥ ಮನೆಯಾಳ ಕೆಲಸ ಮಾಡ್ತಾರೆ. ಇವತ್ತು ಅಹಂಕಾರದಿಂದ ತೋಟ ಹೊಲಕ್ಕೆ ಬೆಂಕಿ ಹಚ್ಚುತ್ತವೆ, ನಾಳೆ ದೇಶಕ್ಕೆ ಬೆಂಕಿ ಹಚ್ಚುತ್ತವೆ. ಏನಿದ್ದೇನು, ಒಳ್ಳೆ ಬುದ್ಧಿ ಇಲ್ಲ ಅಂದ್ರೆ ದುಡ್ಡು ಕಾಸಿಗಿಂತ ಉತ್ತಮವಾದ ಮಕ್ಕಳು ಈ ದೇಶದ ಸಮಾಜದ ಆಸ್ತಿ ಅಲ್ವಾ? ಮಕ್ಕಳು ಬೆಳಗೋ ಬೆಳಕಾಗಬೇಕು, ಹೊರತು ಸುಡೋ ಬೆಂಕಿ ಆಗಬಾರ್ದು. ಕಣವ, ಒಟ್ಟಿನಲ್ಲಿ ಈ ಬೇಸಿಗೆಯಲ್ಲಿ ನಮ್ಮ ತೋಟ ಹೊಲಗಳನ್ನ ಎಚ್ಚರದಿಂದ ಕಾಪಾಡ್ಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ. ಇನ್ನು ಬರೀ ಜಮೀನಲ್ಲ ಜಯಮ್ಮ, ಇಡೀ ಬದುಕನ್ನೇ ಕಾಪಾಡೋದು ಅಂತ ಹೇಳವ. ಈ ಬೇಸಿಗೆ ಇರ್ಲಿ, ಮುಂದಿನ ಬೇಸಿಗೆ ಇರ್ಲಿ, ಮಳೆಗಾಲ ಚಳಿಗಾಲ ಯಾವ್ದೇ ಇರ್ಲಿ, ನಮ್ ಬದುಕು ಬಾಳ್ನ ಶುದ್ಧವಾಗಿ, ಸುಂದರವಾಗಿ, ಸುರಕ್ಷಿತವಾಗಿ ಇಟ್ಕೊಳ್ಳೋದು ಬುದ್ಧಿವಂತ, ಹೃದಯವಂತ, ಒಣೆಯರಿತ ರೈತರ ಜವಾಬ್ದಾರಿ ಆಗ್ಲಿ ಅಂತ ಹೇಳಬಹುದು. ಹಂಗೆ ದೊಡ್ಡವರು ಹೇಳಿದ ಇನ್ನೊಂದು ಮುತ್ತಿನಂತ ಮಾತು ಹೇಳ್ತೀನಿ. ನಮ್ ಕೈಲಿ ಬೆಂಕಿ ಪಟ್ಟಣ ಐತೆ, ಮನಸ್ನಲ್ಲಿ ಅಗ್ನಿ ಇರುತ್ತೆ. ಇದನ್ನ ಬಳಸ್ಕೊಂಡು ಬೆಂಕಿ ಹಚ್ಚಬೇಡಿ, ಜ್ಯೋತಿ ಬೆಳಗ್ಸಿ. ಎಲ್ರಿಗೂ ಶುಭವಾಗಲಿ. ಇದುವರೆಗೂ ಬೇಸಿಗೆಯಲ್ಲಿ ಬೆಂಕಿ ಜೋಪಾನ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ

ಸುತ್ತಿ ಹರಡಿ ಜನರೆಲ್ಲ ಅಕ್ಕನ ನೆನೆದು ಸುತ್ತೆಲ್ಲ ಸುತ್ತಿ ಹರಡಿ ಜನರೆಲ್ಲ ಅಕ್ಕನ ನೆನೆದು ಎಂಥ ಗತಿಯು ಬಂದಿತೋ ಶಿವ ಶಿವ ಎಂಥ ವ್ಯಥೆಯೂ ಆಯಿತೋ ಎಂಥ ಗತಿಯು ಬಂದಿತೋ ಶಿವ ಶಿವ ಎಂಥ ವ್ಯಥೆಯೂ ಆಯಿತೋ ಬಸವಣ್ಣನ ಗುಡಿಯ ಮುಂದೆ ಹೊಸಬಾವಿ ಕಾಟ್ಯವ್ರೆ ಬಸವಣ್ಣನ ಗುಡಿಯ ಮುಂದೆ ಹೊಸಬಾವಿ ಕಾಟ್ಯವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ ಕಾಲ್ ಜಾರಿ ಒಳಗೆ ಬಿದ್ದವ್ರೆ ಅಕ್ಕ ತಂಗ್ಯಾರು ಬಂದವ್ರೆ ನೀರಿಗೆ